ಉಪನಿಷತ್ತಿನಲ್ಲಿ ಇದಕ್ಕೆ ಒಂದು ಲಿಂಕ್ ಇದೆ. ಏನಂದ್ರೆ ಅಗ್ನಿರ್ವಯಿ ದೇವಾನಾಂ ಅವ ಮಹಾವಿಷ್ಣು ಪರಮಹ ತದಂತರಾಳಯ ದೇವತಾ. ಇದು ಐತರೆಯದಲ್ಲಿ ಇರ್ತಕ್ಕಂಥ ಐತರೆಯ ಆರಣ್ಯಕದಲ್ಲಿ ದೇವತೆಗಳಲ್ಲಿ ಕೊನೆಯ ಮೆಟ್ಟಲಲ್ಲಿ ಅಗ್ನಿ ಇದ್ದಾರೆ, ಸುಳುವಿನ ಮೆಟ್ಟಲಲ್ಲಿ ವಿಷ್ಣು ಇದ್ದಾರೆ, ಉಳಿದ ದೇವತರು ನಡುವಿನಲ್ಲಿ ಇದ್ದಾರೆ. ಹಾಗಾದ್ರೆ ದೇವತಾ ತಾರತಮ್ಯದಲ್ಲಿ ಹದಿನೈದನೇ ಮೆಟ್ಟು ಅದಕ್ಕಿಂತ ಕೆಲವು ದೇವತೆಗಳು ಇದ್ರೆ ಮುಖ್ಯವಾಗಿ ಭೂಸ್ಥಾನದಲ್ಲಿ ಆರಾಧ್ಯನಾದ ಅಗ್ನಿಯಿಂದ ಭಗವಂತನವರಿಗೆ ಅಗ್ನಿ ನಾರಾಯಣದವರಿಗೆ ಅಗ್ನಿ ಹದಿನೈದನೇ ಮೆಟ್ಟಲಲ್ಲಿ ಇದ್ದಾರೆ. ಭಗವಂತ ಅದರ ಮೇಲೆ ಹಾಗಾದ್ರೆ ನಾವು ಈಗ ಸಾಮ ಪ್ರತಿಪಾದ್ಯನಾದ ನಾರಾಯಣ ತಮ್ಮ ಒಂದು ಕೆಲ ಹದಿಮೂರು ಮೆಟ್ಟಲಿದೆ ಅಲ್ಲ, ಅವ್ರು ಯಾರ್ಯಾರು ಅದನ್ನು ಒಂದೊಂದೇ ಅನುಸಂಧಾನ ಮಾಡಿಕೊಂಡವ್ರೆ. ಆ ಉದ್ದೇಶದಿಂದ ಹೇಳ್ತಾರೆ ಅಗ್ನಿ ದೇವತೆಗಳಲ್ಲಿ ಕನಿಷ್ಠ, ಅವನು ಸಾಮದ ದೇವತೆ, ಅವನಿಗೆ ಆಶ್ರಯಭೂತನಾಗಿರ್ತಕ್ಕಂತಹ ದೇವತೆ. ಯಾವುದರ ಮೂಲಕ ನಾವು ಉಪಾಸನೆ ಮಾಡ್ತೀವಿ ಅದಕ್ಕೆ ತಕ್ಷಣ ಜೈಗಿದ ಅಂತ ಹೇಳಿದ ಸ್ವರ ಇತಿ ಹೋವಾಚ. ಸಾಮ ವೇದದ ನೆಲೆ ಸ್ವರದಲ್ಲಿ, ಸಾಮಾಭಿಮಾನಿಯ ನೆಲೆ ಸ್ವರಾಭಿಮಾನಿಯಲ್ಲಿತ್ತು. ಸ್ವರದ ಅಭಿಮಾನಿ ಯಾರು? ಸ್ವರ ಬರುದು ಯಾವಾಗ? ನೀರು ಕುಡಿದಾಗ. ಅದನ್ನು ನೀರಿನ ದೇವತೆ ವರುಣನೇ ಸ್ವರದ ದೇವತೆ, ವರುಣ ಸ್ವರ. ಅದರಿಂದ ಸ್ವರ ಅಂದ್ರೆ ವರುಣ, ಸ್ವರಾಭಿಮಾನಿಯಾದ ವರುಣ. ಅವನು ಹದಿಮೂರನೇ ಕಕ್ಷೆಯಲ್ಲಿದ್ದಾನೆ, ಮತ್ತೆ ಇನ್ನೊಬ್ಬ ಹದಿನಾಲ್ಕನೇ ಕಕ್ಷೆಯಲ್ಲಿ ನಾರದ ಇದ್ದ. ನಮ್ದು ಯಾವ ತತ್ವ ಅಭಿಮಾನಿಯಲ್ಲ, ಅವನು ನಿನ್ನೆ ಕೇಳಿದೆವು ದಕ್ಷಿಣ ಶಾಪದಿಂದ ಊರು ರಾಯಭಾರಿ. ಅವನು ಬಿಟ್ಟುಬಿಟ್ರೆ ಹದಿನೈದನೇ ಕಕ್ಷೆಯಲ್ಲಿ ಇರ್ತಕ್ಕ ಸಾಮಾಭಿಮಾನ. ಸೂರ್ಯ ಪ್ರಾಣಸ್ಯ ಕಾಗತಿ ರೀತಿ ಸಂತಾನಾದಿ ದೇವತೆಗಳನ್ನು ಮೇಲ್ವಿಚಾರಣೆ ಮಾಡ್ತಾ ಮಹಾಮಹ ಅಂದ್ರೆ ಇಂದ್ರ ಅವನು ಅಪ್ಪಿನ ದೇವತೆಯೇ ಹೌದು. ಆಭ ಅನ್ನುವ ಶಬ್ದವಾಗಿರುವುದು ಆಭ ಅಂತ ಅನೇಕ ಇಂದ್ರಿಯ ದೇವ ತತ್ವಾಭಿಮಾನ ದೇವತೆಗಳೆಲ್ಲ ಅನೇಕ ರೂಪದಿಂದ ಇವನ್ನೆಲ್ಲ ಪಾಲನೆ ಮಾಡ್ತಕ್ಕಂಥದ್ರಿಂದ ಆಭ ಅಂದ್ರೆ ದೇವೇಂದ್ರ. ಅವನು ನೀರಿನ ಅಭಿಮಾನಿ ಮತ್ತು ಆಭ ಶಬ್ದವಾಚ್ಯ. ಅವನು ಎಂಟನೇ ಕಕ್ಷೆಯಲ್ಲಿದ್ದಾನೆ, ಹತ್ತನೇ ಕಕ್ಷೆಯಲ್ಲಿ ಇರತಕ್ಕಂಥ ಮತ್ತೆ ಒಂಬತ್ತನೇ ಕಕ್ಷೆಯಲ್ಲಿ ಮತ್ತೊಬ್ಬ ವಾಯು ಇದ್ದಾನೆ ಅವನು ಪ್ರಾಣ. ಈ ವಾಯುಗಳನ್ನು ಬಿಟ್ಟುಕೊಂಡು ಬಿಟ್ಬಿಟ್ರೆ ಅವ್ನು ಮತ್ತೆ ಎಂಟನೇ, ನಾವು ಹದಿನೈದರಲ್ಲಿ ಎಂಟು ತನಕ ಬರ್ತೇವೆ, ಹದಿನೈದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ಎಂಟು, ಇನ್ನು ಮುಂದೆ ಏಳು ಜನ ಇದ್ದಾರೆ. ಅದು ಎಂಟು ಮಧ್ಯಕ್ಕೆ ಬಂದೇವೆ, ಎಂಟು ಆಚೆಗೆ ಹೇಳಿದೆ ಈಚೆಗೆ ಹೇಳಿದೆ ಎಂಟಕ್ಕೆ ಬಂದೆವು ಏಳು ಆಮೇಲೆ ಅದು ಆಚೆಗೆ ಏನಿದೆ ಅಂತ. ಅಪಾಮಕಾದ ತಿರುತಿ ಹೋವಾಚ ನೀರಿನ ದೇವತೆಯಾಗಿರ್ತಕ್ಕಂಥ ಇಬ್ಬರಿಗೂ ಆಧಾರವಾಗಿರತಕ್ಕಂಥ ಯಾರು ಅಸೂಲೋಕ ಇಂದ್ರೆ ಆಧಾರ ಆಲೋಕ ಸ್ವರ್ಗಲೋಕ, ನೀರಿಗೆ ಆಧಾರ ಆಲೋಕ ಅಂದ್ರೆ ಅಂತರಿಕ್ಷದಿಂದ ಮಳೆ ಬರಬೇಕು, ಮೇಲಿನಿಂದ ದೇವತೆಗಳು ಮಳೆ ಸುರಿಸಬೇಕು. ಇಂದ್ರೆ ಆಧಾರ ಯಾವುದು? ಅಸೌಲೋಕ. ಆಲೋಕ ಆಲೋಕ ಅಂದ್ರೆ ಯಾವುದು? ಅಸೌ ಅಸೌ ಅಂದ್ರೆ ಪ್ರಾಣ ತತ್ವದಲ್ಲಿ ಆಶ್ರಯಿಸಿಕೊಂಡಿರತಕ್ಕ ಲೋಕ ಜ್ಞಾನ ರೂಪವಾದ ಶಕ್ತಿ. ಅಸೌ ಅಂದ್ರೆ ಪ್ರಾಣ, ಪ್ರಾಣ ತತ್ವವನ್ನು ಆಶ್ರಯಿಸಿಕೊಂಡಿರತಕ್ಕ. ಅಸೌ ಅಂದ್ರೆ ಪ್ರಾಣ ತತ್ವದಲ್ಲಿ ಆಶ್ರಿತವಾಗಿರುವ ಲೋಕ ಅಂದ್ರೆ ಜ್ಞಾನ ರೂಪವಾದಂತಹ ತತ್ವ ಯಾವುದು? ಶಿವತತ್ವ. ಅದರಿಂದ ಪ್ರಾಣದೇವರು, ಅದರಿಂದ ಇಂದ್ರನಿಂದ ಆಶೆಗೆ ಇಂದ್ರನೇ ಆಶ್ರಯವಾಗಿರತಕ್ಕಂಥ ಅಸೌಲೋಕ ಅಂದ್ರೆ ಜ್ಞಾನ ರೂಪದ ಅವನು ಸ್ವರ್ಗಲೋಕದ ಅಭಿಮಾನಿ. ಮತ್ತು ಅಸೌಲೋಕ ಅಂತವರ ಹೆಸರು, ಸ್ವರ್ಗ ಅಂತವರ ಹೆಸರು. ಸ್ವರ್ಗಲೋಕ ಅಥವಾ ಅಸೌಲೋಕ ಅಂದ್ರೆ ಆಲೋಕ, ಅಸೌ ಅಂದ್ರೆ ಅಸುವಿನಲ್ಲಿ ಪ್ರಾಣದೇವರಲ್ಲಿ ಆಶ್ರಿತನಾಗಿರುವ ಲೋಕ ಜ್ಞಾನ ರೂಪವಾದ ತತ್ವ. ಅದು ಮನೋನೀಯ ಮುಖ, ಅದರಿಂದ ನಮಗೆ ಜ್ಞಾನ ಕೊಡತಕ್ಕಂಥ ತತ್ವದ ಲೋಕ. ಲೋಕ ಅಂದ್ರೆ ಲೋಕ ದರ್ಶನ ಜ್ಞಾನ. ಸ್ವರ್ಗಲೋಕ ಸ್ವರ್ಗಲೋಕದ ಅಭಿಮಾನಿಯಾಗಿರತಕ್ಕ ಅಸೌ ಲೋಕ ಅನ್ನುವ ಶಬ್ದದಿಂದ ವಾಚ್ಯನಾದ ಶಿವ. ಅಂಶಲೋಕಸ್ಥಿತಾದತಿ ಹೀ ದೇವತ, ಅವರಿಗೆ ಯಾರು ಮುಂದೆ ನೆಲೆ ಎಂತ ಕೇಳಿದ ಶಿಲಕ ಶಾಲಾವತ್ಯ. ಆವಾಗ ದಾಲ್ಭ್ಯ ಜೈಗಿದ್ದಾರೆ, ಹೇಳ್ತಾರೆ ನ ಸ್ವರ್ಗಂ ಲೋಕಂ ಅಥನೇ ನಿತಿ ಹೋವಾಚ. ಸಾಮದ ನೆಲೆ ಮೇಲಕ್ಕೆ ಮೇಲಕ್ಕೆ ಹೋಗಿ ಸಾಮವನ್ನು ಎಲ್ಲಿ ನಿಲ್ಲಿಸಬೇಕು ಅಂದ್ರೆ ಶಿವನನ್ನು ನಿಲ್ಲಿಸಿಬಿಡಬೇಕು. ಅದರಿಂದ ಆಚೆಗೆ ಹೋಗಬಾರದು. ಸ್ವರ್ಗಂ ಲೋಕಂ ಅಥನೇ ಶಿವನನ್ನು ಮೀರಿ ನಮ್ಮ ಸಾಮ ಹರಿಬಾರದು, ಶಿವನಲ್ಲಿ ನಿಲ್ಲಿಸಿಬಿಡಬೇಕು, ಅದರ ಆಚೆ ಹೋಗಬಾರದು ಅಂತ ನಮ್ಮ ಸಂಪ್ರದಾಯ ಅಂತಾರೆ. ಆದ್ರೆ ಇವರಿಗೆ ಒಂದು ವಿಷಯ ಹೇಳ್ತಾರೆ ಆಚಾರ್ಯರು, ಎಲ್ಲ ಋಷಿಗಳಿಗೂ ತತ್ವಜ್ಞಾನಿಗಳು, ಅದರ ಋಷಿಗಳಲ್ಲಿ ಶೈವರು ವೈಷ್ಣವರು ಅಂತ ಹೇಳೋದು ಗೊತ್ತಿಲ್ಲ. ಅದನ್ನು ಲಿಂಗಾಯತರಲ್ಲಿ ವೈಷ್ಣವರು ಮಾತ್ರ ಹೇಳೋದು, ಋಷಿಗಳಲ್ಲಿ ಶೈವ ಋಷಿಗಳು ವೈಷ್ಣವ ಋಷಿಗಳು ಅಂತ ಹೇಳಿದ್ದ ಎಲ್ಲರೂ ತತ್ವಜ್ಞಾನಿಗಳೇ. ಆದರೆ ಯಾವಾಗಲೂ ಇದು ವಾದ, ವಾದ ಅಂದ್ರೆ ವಿಷಯ ತಿಳಿಯುವುದಕ್ಕೋಸ್ಕರ ಅವರು ಒಂದು ಕಡೆ ನಿಂತು ಬಿಡ್ತಾರೆ, ನಿಂತು ಮುಂದಿನ ವಿಷಯ ನೀವು ಹೇಳಿ ಅಂತ. ಅದರ ಅರ್ಥ ಇವರಿಗೆ ಗೊತ್ತಿಲ್ಲ ಅಂತಲ್ಲ, ತಮ್ಮ ತಿಳಿವಿನ ದಾರ್ಢ್ಯಕ್ಕೋಸ್ಕರ ಮತ್ತು ಲೋಕದ ಅರಿವಿನ ಬೆಳವಣಿಗೆಗೋಸ್ಕರ ಅವರು ಒಂದು ವಿಷಯವನ್ನು ನೆನೆಸಿಬಿಡ್ತಾರೆ, ಅದರ ಮುಂದಿನ ವಿಷಯ ತಾವು ಹೇಳ್ರಿ. ಗೊತ್ತಿತ್ತು ಇದು ಮಕ್ಕಳ ಹತ್ರ ಮಕ್ಕಳು ಕೆಲವು ಪ್ರಶ್ನೆ ಮಾಡಿದಾಗ ಎಂಥ ಜನ ನೀನು ನನಗೂ ಗೊತ್ತಿರಲಿಲ್ಲ ವಿಷಯ ನೀನು ಹೇಳ್ಬಿಟ್ಟಿದ್ ಮಕ್ಕಳು ಬೆಳೆತಾಡ್ತೇವೆ ನಾವು, ಯಾಕೆ ನಮ್ಮ ಮಕ್ಕಳು ಖುಷಿ ಆಗುತ್ತೆ ಅವಷ್ಟೇ, ನಮ್ದು ನಮ್ಮ ಮಕ್ಕಳಿಗೂ ಗೊತ್ತಿರಲಿಲ್ಲ ಅಂತ ನನಗೂ ತುಂಬ ತಿಳ್ಕೊಳ್ತಾಳು ಅವ್ರು ಖುಷಿ ಆಗುತ್ತೆ ಅವಳು ಖುಷಿ ಆಗುತ್ತೆ. ಹಾಗೆ ದೊಡ್ಡವರು ಮಕ್ಕಳನ್ನು ಬೆಳೆತಾಡೋದು ಹಾಗೆ ಋಷಿಗಳು ಪರಸ್ಪರ ಗೊತ್ತಿದ್ದು ಕೂಡ ವಿಶೇಷ ಜ್ಞಾನಕ್ಕೋಸ್ಕರ ಒಬ್ಬರು ಒಂದು ಕಡೆ ನಿಂತು ಅದ್ರ ಹೆಚ್ಚಿನದನ್ನು ನೀವು ಹೇಳಿದ್ರೆ ಹೆಚ್ಚು. ಹಾಗೆ ಇವರು ಚೈಕಿದಾಯನ ದಾಲ್ಭ್ಯ ವೀರ ಶೈವ ಅಲ್ಲ, ಅವರು ಅಲ್ಲಿ ಮೂರು ಹೋಯ್ತು ಅಂತಲ್ಲ. ಅದ್ರ ಹೇಳ್ತಾರೆ ಶಿವ ಮನೋಭಿಮಾನ ದೇವತೆ, ನಮ್ಮ ಮನವದ ಕೊನೆಯ ಭಜನು ಅದು. ನ ಸ್ವರ್ಗ ಲೋಕ ಮಜನೇ, ಸ್ವರ್ಗಲೋಕದ ದೇವತೆ, ಸ್ವರ್ಗ ಸ್ವರ್ಗಲೋಕದ ಅಭಿಮಾನ ದೇವತೆ. ಸ್ವರ್ಗ ಶಬ್ದವಾಚ್ಯ, ಯಾಕೆಂದ್ರೆ ಸ್ವರ್ಗ ಅಂದ್ರೆ ಹಿಂದೆ ಅಸಮ ಲೋಕ ಅಂತ ಹೇಳಿದ್ರು, ಸ್ವರ ಅಂದ್ರೆ ಸ್ವತಂತ್ರನಾದ ಭಗವಂತನಲ್ಲಿ ರಚಿಸತಕ್ಕಂತಹ ಪ್ರಾಣದೇವರು ಅಂತ ಹಿಂದೆ ಬಂದಿದೆ. ಅವನಲ್ಲಿ ಗತ ಆಶ್ರಿತನಾಗಿರುವವ ಸ್ವರ್ಗ, ಸ್ವರ್ಗ ಅಂದ್ರೆ ಸ್ವತಂತ್ರನಾದ ಭಗವಂತನಲ್ಲಿ ರಚಿಸುವ ಪ್ರಾಣತತ್ವದಲ್ಲಿ ಗತನಾಗಿರತಕ್ಕಂತಹ ಲೋಕದ ಜ್ಞಾನ ರೂಪನಾಗಿರತಕ್ಕಂತಹ ಶಿವನಿಂದ ಆಚೆಗೆ ಹೋಗಬಾರ್ದಪ್ಪ. ನಮ್ಮ ಮನದ ಶಕ್ತಿ ಶಿವನಲ್ಲಿ ನಿಂತು ಬಿಡುತ್ತೆ, ಅದರ ಆಚೆಗೆ ನಾವು ಹೋಗಬಾರದು. ಅದರಿಂದ ಸ್ವರ್ಗಂ ವಯಂ ಸಾಮ ಅಭಿ ಸಂಸ್ಥಾ, ಸ್ವರ್ಗಂ ವಯಂ ಲೋಕಂ ಸಾಮ ಅಭಿ ಸಂಸ್ಥಾಪಯ. ನಮ್ಮ ಸಾಮದ ಸ್ಥಾಪನೆಯಲ್ಲಿ ಎಂದರೆ ಸ್ವರ್ಗಲೋಕದ ಅಭಿಮಾನಿ, ಸ್ವರ್ಗಲೋಕ ಶಬ್ದವಾಚ್ಯ, ಅಸೌಲೋಕ ಶಬ್ದವಾಚ್ಯನಾಗಿರತಕ್ಕಂಥ ಶಿವನಲ್ಲೇ ನೆಲೆಸಿಬಿಡ್ತೇವೆ ನಾವು. ನಮ್ಮ ಸಾಮಗಾನದ ಕೊನೆಯ ಆಶ್ರಯ ಶಿವ, ಆಚೆ ಹೋಗುವುದಿಲ್ಲ ಅಂತ ಶಿಲಕ ಶಾಲಾವತ್ತಿಯನ್ನು ಹತ್ತಿರ ಚೈಕಿತಾಯನ ಅಂತ ಹೇಳಿದ ಒಬ್ಬರದ್ದು ಸಾಮದ ಬಗ್ಗೆ ಮನನ ಮುಗಿಯಿತೆ. ಅದರ ಮುಂದೆ ಅದಕ್ಕೆ ಮುಂದಿನ ಇಬ್ಬರು ಏನು ಹೇಳ್ತಾರೆ, ಮುಂದಿನ ಬೆಳವಣಿಗೆ ಏನಾಗುತ್ತೆ. ನಾವೀಗ ಶಿವನಲ್ಲಿ ಮುಂದೆ ನಿಂತೆವು, ಶಿವಸ್ತುತಿಯಲ್ಲಿ ನಿಂತಿದೆ, ಅದರ ಆಚೆಗೆ ಸಾಮ ಮುಂದೆ ಎಲ್ಲಿ ಹೋಗುತ್ತೆ, ಇನ್ನಿಬ್ಬರು ಶಿವರು ಏನು ಹೇಳ್ತಾರೆ ಅನ್ನೋದನ್ನ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಓಂ ಆಪ್ಯಾಯಂತು ಮಮಾಂಗ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಮಹಂ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ತದ್ಯೇ ಉಪನಿಷತ್ಸು ಧರ್ಮಾಃ ಆದಿತ್ಯ ಆತ್ಮನಿ ನಿರತೇ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ನೆಲೆಯನ್ನು ಹಿಡಿದು ಸ್ವರ್ಗ ಲೋಕದಲ್ಲಿ ಇರತಕ್ಕಂಥ ಶಿವನಲ್ಲಿ ನಾನು ಸಾಮವನ್ನು ನಿಲ್ಲಿಸುತ್ತೇನೆ ಅಂತ. ಅದು ನೆಲೆಯಿಲ್ಲದ ಸಾಮ ಅಂತ. ಅಪ್ರತಿಷ್ಠಿತ ಮುಳಿಕಿಲತೆ ಸೌಮ್ಯ ಸಾಮ ದಾರ್ಭ್ಯ ಸಾಮ, ನಿನ್ನ ಸಾಮದ ಉಪಾಸನೆ ಅದು ಪ್ರತಿಷ್ಠೆ ಇಲ್ಲದ್ದು. ಯಾಕೆಂದ್ರೆ ಶಿವನಿಗೆ ಯಾರು ಪ್ರತಿಷ್ಠೆ? ಶಿವನು ಸ್ವತಃ ಸ್ವಪ್ರತಿಷ್ಠ ಅಲ್ಲ, ಅವನಿಗೆ ಇನ್ನೊಂದು ಪ್ರತಿಷ್ಠೆ. ಪ್ರತಿಷ್ಠೆ ಅಂದ್ರೆ ಮೂಲ ಆಧಾರ. ಶಿವನಿಗೊಂದು ಪ್ರತಿಷ್ಠೆ ಆಧಾರ ಬೇಕು, ಅದು ಯಾವುದು ಅನ್ನುವುದನ್ನ ನೀನು ಯೋಚನೆ ಮಾಡದೇ ಇದ್ದರೆ. ನಾವು ಆಧ್ಯಾತ್ಮವಾಗಿ ನೋಡಿದರೆ ಶಿವ ಅಂದ್ರೆ ಮನಸ್ಸು, ಮನಸ್ತತ್ವದಲ್ಲಿ ನಾವು ನಿಲ್ಲಿಸ್ತೇವೆ ಚಿಂತನೆಯನ್ನು ಅಂತ. ಮೊದಲು ಅಗ್ನಿ ವಾಗೇಂದ್ರಿಯ, ಅನ್ನೆಯಿಂದ ವರುಣ, ವರುಣ ಅಂದ್ರೆ ಜಿಹ್ವ ನಾಲಿಗೆ, ಮಾತಾಯ್ ಬಾಯಿ ಆಯ್ತು, ನಾಲಿಗೆಯ ವಾಗೇಂದ್ರಿಯ ಆಯ್ತು, ನಾಲಿಗೆ ಆಯ್ತು. ಅಲ್ಲಿಂದ ಸೂರ್ಯ ಕಣ್ಣಾಯ್ತು, ಆಮೇಲೆ ದಕ್ಷ ಪ್ರಜಾಪತಿ ಅದು, ಮತ್ತೆ ಅವನು ಜನನೇಂದ್ರಿಯಕ್ಕೆ ದೇವತೆಷ್ಟೇ ಅವನು. ಆಮೇಲೆ ಇಂದ್ರ, ಅವನು ಕರ್ಮದ ದೇವತೆ, ಮನಸ್ಸಿನ ದೇವತೆ, ಅದರ ಪ್ರಧಾನ ದೇವತೆ ಶಿವ. ಅಲ್ಲಿ ತನಕ ಬಂದ ಹಾಗಾಯ್ತು. ನಾವು ಒಳಗಿನಿಂದ ನಮ್ಮ ಇಂದ್ರಿಯಗಳಲ್ಲಿ ಅಂತಃಕರಣಕ್ಕೆ ಹೋಗಿ ಮನಸ್ಸಿನಲ್ಲಿ ನಿಂತ ಹಾಗಾಯ್ತು. ಮನಸ್ಸು ಅಪ್ರತಿಷ್ಠಿತ, ಯಾಕೆಂದ್ರೆ ಮನಸ್ಸಿಗೆ ಒಂದು ಖಚಿತವಾದ ನೆಲೆ ಇಲ್ಲ. ಮನಸ್ಸು ಯಾವಾಗಲೂ ಸಂದಿಗ್ಧವಾಗಿಯೇ ತೀರ್ಮಾನ ಮಾಡುವಂತದ್ದು, ಹೊರತು ಖಚಿತವಾದ ತೀರ್ಮಾನ ಮಾಡುವುದಿಲ್ಲ. ಆದ್ರಿಂದ ಮನೋಭಿಮಾನಿಯನ್ನು ನಿಲ್ಲಿಸಿಬಿಟ್ರೆ ಅದು ಖಚಿತತೆಯನ್ನ ತಂದುಕೊಡುವುದಿಲ್ಲ ಉಪಾಸನೆಯಲ್ಲಿ. ಹೊರಗಿನಿಂದ ಸ್ವರ್ಗಾಭಿಮಾನಿ, ಒಳಗಿನಿಂದ ಮನೋಭಿಮಾನಿ. ಆ ಮನಸ್ಸು ಖಚಿತವಾದ ತೀರ್ಮಾನ ಮಾಡುದು ಯಾವಾಗ? ಚಿತ್ತದಲ್ಲಿ, ವಿಜ್ಞಾನಮಯ ಕೋಶದಲ್ಲಿ ತೀರ್ಮಾನ ಆಗುತ್ತೆ. ಮನೋಮಯ ಕೋಶದಲ್ಲಿ ಯಾವ ತೀರ್ಮಾನವೂ ಆಗುವುದಿಲ್ಲ. ಆದ್ರಿಂದ ಮನೋಮಯ ಕೋಶದ ಅಭಿಮಾನಿ ಆಗಿರತಕ್ಕಂತಹ ಶಿವನಿಂದ ವಿಜ್ಞಾನಮಯ ಕೋಶಕ್ಕೆ ಹೋಗದೇ ಇದ್ರೆ ಪ್ರತಿಷ್ಠೆ ಇಲ್ಲ, ನೆಲೆ ಇಲ್ಲ. ಮನಸ್ಸು ಯಾವುದನ್ನು ತೀರ್ಮಾನ ಮಾಡುವುದಿಲ್ಲ. ಸಂಕಲ್ಪ ವಿಕಲ್ಪ ಅಂತ ಮನಸ್ಸಿನ ಪ್ರಭಾವ, ಮನಸ್ಸಿನ ಸ್ವಭಾವ ಎರಡು, ಸಂಕಲ್ಪ ಮತ್ತು ವಿಕಲ್ಪ. ಬಯಸುವುದು ಮತ್ತು ಬಯಸಿದ್ದನ್ನು ಬೇಕೋ ಬೇಡವೋ ಅಂತ ಸಂದೇಹದಲ್ಲಿ ನಿಲ್ಲಿಸಿಬಿಡು. ತೀರ್ಮಾನ ಇಲ್ಲ, ಅದರಿಂದ ಪ್ರತಿಷ್ಠೆ ಇಲ್ಲ. ಮನಸ್ಸಿನ ತತ್ವದಲ್ಲಿ ಉಪಾಸನೆ ಮಾಡತಕ್ಕವರು, ಹಾಗೆ ಸ್ವರ್ಗದಲ್ಲಿ ಉಪಾಸನೆ ನಿಲ್ಲಿಸುವವರು ಅವರ ಅಪ್ರತಿಷ್ಠೆ. ಯಾಕಂದ್ರೆ ಸ್ವರ್ಗವೂ ಕೂಡ ಅಪ್ರತಿಷ್ಠಿತ, ಸ್ವರ್ಗಕ್ಕೂ ನೆಲೆ ಇಲ್ಲ. ಸ್ವರ್ಗಕ್ಕೆ ಹೋದವರು ಒಂದು ದೃಷ್ಟಿಯಿಂದ ಸ್ವರ್ಗಕ್ಕೂ ಪ್ರತಿಷ್ಠೆ ಯಾವುದು ಗೊತ್ತಾ? ಭೂಮಿ. ಭೂಮಿ ಅನ್ನೋದು ಸ್ವರ್ಗದ ಪ್ರತಿಷ್ಠೆ. ಯಾಕೆಂದ್ರೆ ಭೂಮಿಯಿಂದ ಸ್ವರ್ಗಕ್ಕೆ ಹೋಗುವುದು, ಸ್ವರ್ಗದಿಂದ ಪುನಃ ಭೂಮಿಗೆ ಬರುವುದು, ಅಥವಾ ಇಲ್ಲಿಂದ ಹೋಗುವುದು ಇಲ್ಲಿಗೆ ಬಂದು ಸೇರುವುದು, ಅಂತ ಕೊನೆಯ ನೆಲೆ ಭೂಮಿ. ಯಾಕೆಂದ್ರೆ ಇದು ಸಾಧನ ಕ್ಷೇತ್ರ, ಮೋಕ್ಷಕ್ಕೆ ಹೋಗಬೇಕಾದ ಭೂಮಿಯಿಂದ ಹೋಗಬೇಕು. ಸ್ವರ್ಗ ಅನ್ನುವುದು ಭೂಮಿಯಲ್ಲಿ ಮಾಡಿದ ಪುಣ್ಯವನ್ನು ಅನುಭವಿಸುವ ಒಂದು ಟೆಂಪರರಿ ಪ್ಲೇಸ್, ಅಲ್ಲಿಂದ ಮತ್ತೆ ನಮ್ಮ ಶಾಶ್ವತವಾದ ಸ್ಥಾನ ಭೂಮಿ. ಅದರಿಂದ ಸ್ವರ್ಗ ಪ್ರತಿಷ್ಠಿತ ಅಲ್ಲ, ಅದು ಅಪ್ರತಿಷ್ಠಿತ, ಅದು ಶಾಶ್ವತವಾದ ನೆಲೆ ಅಲ್ಲವೇ ಅಲ್ಲ. ಭೂಮಿ ಒಂದು ದೃಷ್ಟಿಯಿಂದ ಶಾಶ್ವತವಾದ ನೆಲೆ, ಸಾಧಕನಿಗೆ ಅವನ ಸಾಧನೆ ಆಗುವ ತನಕ ಶಾಶ್ವತ ನೆಲೆ ಭೂಮಿ, ಸಾಧಕನಲ್ಲದವರಿಗೆ ಭೂಮಿಯೇ ಶಾಶ್ವತ ನೆಲೆ, ನಿತ್ಯ ಸಂಸಾರ ಆಗುತ್ತೆ. ಹೀಗೆ ಭೂಮಿ ಅನ್ನೋದು ಒಂದು ಶಾಶ್ವತವಾದ ನೆಲೆ, ಸ್ವರ್ಗ ಶಾಶ್ವತವಾದ ನೆಲೆ ಅಲ್ಲ. ಅದರಿಂದ ಸ್ವರ್ಗದಲ್ಲಿ ಮತ್ತು ಮನಸ್ಸಿನಲ್ಲಿ ಅದರ ನಿಯಾಮಕ ಶಕ್ತಿ ಆಗಿರತಕ್ಕಂತಹ ಶಿವನಲ್ಲಿ ಏನು ಸಾಮದ ಉಪಾಸನೆ ಮಾಡ್ತಾರೆ, ಇದು ನೆಲೆಯಿಲ್ಲದ ಉಪಾಸನೆ. ಅಪ್ರತಿಷ್ಠಿತ ಮೈಕಿರತೆ ದಾಭ್ಯ ಸಾಮ. ಅಷ್ಟೇ ಅಲ್ಲ, ನಿನ್ನ ಉಪಾಸನೆಯನ್ನ ಯಾರಾದರೂ ಆಕ್ಷೇಪ ಮಾಡಿದೆ ಅಂದರೆ ಅನಿಷ್ಟಾದೀತು ಅಂತ ಹೇಳ್ತಾರೆ. ಏನು ಅಂದ್ರೆ ಎಷ್ಟು ವೇತರ ಹಿಬ್ರೂಯ ಮೂರ್ಧಾತೆ ವಿಪತಿಷ್ಯತಿ, ಮೂರ್ಧಾತೆ ವಿಪದೇ ಇದೆ. ಯಾರಾದರೂ ಒಬ್ಬ ಈ ಸಾಮವನ್ನ ಇದಕ್ಕಿಂತಲೂ ಎತ್ತರಕ್ಕೆ ಕೊಂಡುಬಿಡುವನು, ಮನಸ್ಸಿಗಿಂತ ಆಚೆಗೆ, ವಿಜ್ಞಾನಮಯ ಕೋಶಕ್ಕೆ, ಸ್ವರ್ಗಕ್ಕಿಂತ ಎತ್ತರಕ್ಕೆ, ಅದಕ್ಕೆ ಸ್ವರ್ಗಕ್ಕೂ ಪ್ರತಿಷ್ಠೆಯಾದಂತಹ ಇನ್ನೊಂದು ತತ್ವದಲ್ಲಿ ಸಾಮದ ಉಪಾಸನೆ ಮಾಡತಕ್ಕವರು ಯಾರಾದರೂ ಮೂರ್ಧಾತೆ ವಿಪದೇ ಇದೆ ಗುರುಯಾರು, ನೀನು ತಪ್ಪು ಉಪಾಸನೆ ಮಾಡ್ತಾ ಇದ್ದೀನಿ, ನಿನ್ನ ತಲೆ ಉರುವಲಿ ಅಂತ ಎಲ್ಲಿಯಾದರೂ ಹೇಳಿದರೆ ಮೂರ್ಧಾತೆ ವಿಪದೇ ದಿತಿ ಎಲ್ಲದರಿಗೆ ಬ್ರೂಯಾದ. ಈಗ ಯಾರಾದರೂ ನಿನಗೆ ಶಾಪ ಕೊಟ್ರೆ ಮೂರ್ಧಾತೆ ವಿಪದಿಷ್ಯತಿ, ನಿನ್ನ ತಲೆ ಉರುಳುತ್ತೆ. ನಾನು ಶಾಪ ಕೊಡಲಿಕ್ಕೆ ಬಂದವನಲ್ಲ, ಆದರೆ ನಾನು ಒಂದು ವೇಳೆ ಎಲ್ಲಿಯಾದರೂ ಚಾಲೆಂಜ್ ಮಾಡಿದರೆ ನೀನು ತಲೆ ಕಳ್ಕೊಳ್ತೀಯ, ನಿನ್ನ ಬದುಕಿಗೆ ಅಪಾಯ ಇದೆ, ಈ ರೀತಿ ಉಪಾಸನೆ ಮಾಡೋದ್ರಿಂದ ಎಷ್ಟು ಎತ್ತರಿಗೆ ಬ್ರೂಯಾದ. ಯಾರಾದರೂ ಈಗ ಹೇಳಿದರೆ ಅಂದ್ರೆ ನಾನು ನಿನಗೆ ಶಾಪ ಕೊಡುವ ಉದ್ದೇಶದಿಂದ ನೀವು ಮಾತಾಡ್ತಾ ಇಲ್ಲ, ಆದ್ರೆ ಒಬ್ಬ ಮನಸ್ಸಿನಲ್ಲಿ ಅಥವಾ ಶಿವನಲ್ಲಿ ಸಾಮದ ಕೊನೆ ಅಂತ ಹೇಳಿದರೆ ಅವನಿಗೆ ಯಾರಾದರೂ ಜ್ಞಾನಿಗಳು ಶಾಪ ಕೊಟ್ರೆ ಅಪಾಯ ಇದೆ. ಮೂರ್ಧಾತೆ ವಿಪತಿಷ್ಯತಿ, ನಿನ್ನ ತಲೆ ಉರುಳುತ್ತೆ. ಯಾವಾಗ ಮೂರ್ಧಾತೆ ವಿಪದೆ ಇತಿ, ನಿನ್ನ ತಲೆ ಉರುಳಲಿ, ತಪ್ಪು ಉಪಾಸನೆ ಮಾಡಿದ ಫಲವಾಗಿ ನಿನಗೆ ನೀನು ನಾಶವಾಗಿ ಹೋಗುವಂತೆ ಯಾರಾದರೂ ಶಾಪ ಕೊಟ್ಟರೆ ತಲೆ ಉರುಳು, ನೀನು ನಾಶವಾಗುತ್ತೆ. ಆವಾಗ ಇವನು ಗಾಬರಿ ಆಗುವುದಿಲ್ಲ, ಯಾಕೆಂದ್ರೆ ಗೊತ್ತಿದ್ದೇ ಮಾತಾಡಿದನು, ವಾದ ಚರ್ಚೆಗೋಸ್ಕರ ಚರ್ಚೆ. ಅವರಂತಾನೆ ಅಂತಹ ವೇದ ಭಗವತ್ತೋ ವೇದಾರೀತಿ, ಹಾಗಾದ್ರೆ ಇದರ ಪ್ರತಿಷ್ಠೆ ಯಾವುದು ಅಂತ ನಾನು ತಿಳ್ಕೊತೀನಿ, ಹೇಳ್ರಿ ನೀವು ಹೇಳ್ರಿ, ನಿಮ್ಮಿಂದ ನಾನು ತಿಳ್ಕೊತೀನಿ. ನಾವು ಇಲ್ಲಿ ಜಯಪರಾಜಯದ ಪ್ರಶ್ನೆಯಿಂದ ಸೇರಿದವರು. ಲೋಕಸ್ಯ ಕಾಗ ತೆರಿಗೆ. ನಾನು ಪ್ರಶ್ನೆ ಹಾಕ್ತೇನೆ ನಿಮ್ಮ ಹತ್ರ, ನಾನು ಸ್ವರ್ಗದಲ್ಲಿ ನನ್ನ ಉಪಾಸನೆ ನಿಲ್ಲಿಸಿದೆ, ಸ್ವರ್ಗಾಭಿಮಾನಿ ಹಾಗೆ ಇಲ್ಲಿ ಮನೋಭಿಮಾನಿ ಆಗಿರತಕ್ಕಂಥ ಶಿವನಲ್ಲಿ ನನ್ನ ಉಪಾಸನೆಯನ್ನು ನಾನು ನಿಲ್ಲಿಸಿದೆ. ಅದಕ್ಕೂ ನೆಲೆ ಯಾವುದು? ಇನ್ನೂ ನೀನು ಏನ್ ಹೇಳಿದ್ರೆ ಅಪ್ರತಿಷ್ಠಿತವಾಗುತ್ತೆ ಅಂತ, ಅದಕ್ಕೆ ನೆಲೆ ಯಾವುದು ಹೇಳ? ಮನುಷ್ಯ ಲೋಕಸ್ಯ ಕಾಗತಿ, ಸಾಮದಿಂದ ನಾವು ಉಪಾಸನೆ ಮಾಡತಕ್ಕಂಥ ಪ್ರತಿಷ್ಠಾ ಎಲ್ಲೇ ನೆಲೆಗೊಳ್ಳುತ್ತೆ ಸಾಮ, ಅದು ಯಾವುದು ಹೇಳ? ಅದಕ್ಕೆ ಅವ್ರು ಹೇಳ್ತಾರೆ, ಅಯಂ ಲೋಕ ಇದೆ ಗೋವಾಚ, ಆ ಲೋಕಕ್ಕೆ ನೆಲೆ ಈ ಲೋಕ ಪೂರ್ವ ಭೂಮಿಯನ್ನು ಅದಕ್ಕೆ ಪ್ರತಿಷ್ಠೆ. ಭೂಮಿ ಅಂದ್ರೆ ಇಲ್ಲಿ ಅಯಂ ಲೋಕ ಅಂತಂದ್ರೆ ಹಿಂದೆ ಅಸೌ ಲೋಕ ಅಂತ ಹೇಳಿದೆವು ನಾವು. ಅಯಂ ಲೋಕ ಅಂದ್ರೆ ಅಯಂ ಅಂದ್ರೆ ಇರುವ ಪ್ರತ್ಯಕ್ಷದ ನಮ್ಮ ಕಣ್ಣಿಗೆ ಕಾಣುವ ಲೋಕ, ನಮ್ಮ ಕಣ್ಣಿಗೆ ಕಾಣುವ ಲೋಕ ಈ ಲೋಕ, ನಮ್ಮ ಹತ್ತಿರ ಇರುವ ಲೋಕ ಭೂಲೋಕ ಅಂತಾಯ್ತು. ಅದೇ ಅಭಿಮಾನ ದೇವತೆ ಯಾರು? ಇವಾಗ ಶಿವನ ತನಕ ಬಂದಿದ್ದೇವೆ ನಾವು, ಸ್ವರ್ಗದ ಅಭಿಮಾನಿ ಶಿವ. ಪೃಥ್ವಿಯಲ್ಲಿ ವ್ಯಾಪಿಸಿರತಕ್ಕಂಥ, ಯಾಕೆಂದ್ರೆ ಜೀವಗಳ ಅಭಿಮಾನಿಯಾಗಿ ಭೂಮಿಯಲ್ಲಿ ಶಿವದ ಸಾಧನೆ ಭೂಮಿಯಲ್ಲೇ ಆಗುವುದು. ಅದರಿಂದ ಭೂಮಿಯಲ್ಲಿ ಸಾಧನೆ ಮಾಡತಕ್ಕಂಥ ಜೀವರಲ್ಲಿ ನಿಯಾಮಕನಾಗಿ ವ್ಯಾಪ್ತನಾಗಿರ್ತಕ್ಕವ ಚತುರ್ಮುಖ ಬ್ರಹ್ಮ. ಅದರಿಂದ ಈ ಭೂಲೋಕದ ನಿಯಾಮಕ ಶಕ್ತಿ ವಾಯುದೇವರು ಮತ್ತು ಚತುರ್ಮುಖ. ಅಯಂ ಲೋಕ ಅವರು ಲೋಕ ಜ್ಞಾನ ಸ್ವರೂಪ, ಅದರಿಂದ ಲೋಕ ಅಂತ. ಜೈಬಲಿ ಅವನು ಆ ಕಾಲದ ಅತ್ಯಂತ ಶ್ರೇಷ್ಠ ಜ್ಞಾನಿಯು ಪ್ರವಾಹನ ಜೈಮಲಿ ಪಂಚಾಲ ದೇಶದ ರಾಜ, ಅತ್ಯಂತ ಪ್ರಖ್ಯಾತನಾದ ರಾಜ, ಮತ್ತು ಆ ಕಾಲದ ಅನೇಕ ಮಂದಿ ಋಷಿಗಳಿಗೆ ಜ್ಞಾನೋಪದೇಶ ಮಾಡಿದ ರಾಜ. ಉದ್ದಾಲಕ, ಶ್ವೇತಕೇತು ಮತ್ತು ನಚಿಕೇತನ ತಂದೆ. ಉದ್ದಾಲಕನಿಗೆ ಕೆಲವು ವಿಷಯಗಳಲ್ಲಿ ತಿಳುವಳಿಕೆ ಇಲ್ಲದೆ ಇದ್ದಾಗ ಶ್ವೇತಕೇತು ಉದ್ದಾಲಕನ ಹತ್ರ ಪ್ರಶ್ನೆ ಕೇಳಿದಾಗ ಶ್ವೇತಕೇತು ಗುರುಕುಲದಲ್ಲಿ ಹೋಗಿ 12 ವರ್ಷಗಳ ಕಾಲ ಗುರುಕುಲದಲ್ಲಿ ವಿಶೇಷವಾದಂತಹ ಶಾಸ್ತ್ರ ಅಧ್ಯಯನ ಮಾಡಿ ಬಂದವರು. ಬಂದ ಶ್ವೇತಕೇತುವಿಗೆ ಕೆಲವು ಸಂಗತಿಗಳು ಗೊತ್ತಿರದೇ ಇದ್ದಾಗ ಉದ್ದಾಲಕ ಅವನನ್ನು ಟ್ರೈನ್ ಮಾಡ್ತಾನೆ ಪುನಃ ಆಶ್ರಮದಲ್ಲಿ. ಎಲ್ಲವನ್ನು ತಿಳಿಯಬೇಕು ಅಂತಂದ್ರೆ ಯಾವುದೋ ಒಂದನ್ನು ತಿಳಿಯಬೇಕಪ್ಪ, ಯಾವುದೋ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯುತ್ತೆ, ಎಲ್ಲವನ್ನು ತಿಳಿದ್ರೆ ಒಂದೊಂದನ್ನೇ ತಿಳಿಯುವುದಲ್ಲ, ಒಂದನ್ನು ತಿಳಿದಾಗ ಎಲ್ಲ ತಿಳಿಯಬೇಕು, ಒಂದೊಂದನ್ನೇ ತಿಳಿದು ಎಲ್ಲ ತಿಳಿಯುವುದಲ್ಲ, ಒಂದೊಂದೇ ತಿಳಿದು ಎಲ್ಲ ತಿಳಿಯುವುದು. ಹಾಗೆ ಹೇಳಿದಾಗ ಶ್ವೇತಕೇತು ಗಾಬರಿ ಆಗುತ್ತೆ, ಅಂತದ್ದೊಂದು ಉಂಟೊಂದು, ಇದನ್ನು ತಿಳಿದ್ರೆ ಇದು ತಿಳಿದ ಹಾಗೆ, ಯಾವುದೋ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯುತ್ತೆ ಅಂದ್ರೆ ಹೇಗೆ ಸಾಧ್ಯ? ಅದು ನನಗೆ ಆ ವಿಷಯವೇ ಗೊತ್ತಿಲ್ಲ. ನಮ್ಮ ಗುರುಕುಲದಲ್ಲಿ 12 ವರ್ಷದಲ್ಲಿ ಯಾರೂ ಅಂತ ವಿಷಯ ಹೇಳಲಿಲ್ಲ ಅಂತ. ಆಗ ಶ್ವೇತಕೇತುವಿಗೆ ಉದ್ದಾಲಕ ಉಪದೇಶ ಮಾಡ್ತಾರೆ, ವಿಸ್ತಾರವಾಗಿ ಉಪದೇಶ ಮಾಡ್ತಾರೆ ಭಗವಂತನ ಬಗ್ಗೆ. ಆ ಭಗವಂತನನ್ನು ತಿಳಿದರೆ ಅವಳಿಂದ ಶ್ರೇಷ್ಠವಾದ ಜಗತ್ತು ತನ್ನ ತಿಳಿಯುತ್ತೆ. ಹೇಗೆ ಅಂದರೆ ಅವನಿಗೆ ಅನೇಕ ದೃಷ್ಟಾಂತಗಳನ್ನು ಕೊಡ್ತಾ ಸಂಸ್ಕೃತ ಭಾಷೆಯನ್ನು ತಿಳಿದರೆ ಪ್ರಪಂಚದ ಎಲ್ಲ ಭಾಷೆಯನ್ನು ಹೇಗೆ ತಿಳಿಬಹುದು ಹಾಗೆ ಎಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲ ಭಾಷೆಗಳು ಎಲ್ಲ ಭಾಷೆಗಳಿಗೆ ಮಾತೃಭಾಷೆ ಸಂಸ್ಕೃತ, ಆದ್ದರಿಂದ ಪ್ರಪಂಚದ ಯಾವ ಭಾಷೆಯಲ್ಲಿ ನೋಡಿದರೂ ಅದರ ಮೂಲಕ್ಕೆ ಹೋದಾಗ ಸಂಸ್ಕೃತ ಶಬ್ದಗಳಿವೆ. ಇವತ್ತು ಸಂಸ್ಕೃತದಲ್ಲಿ ಆ ಶಬ್ದ ಬಳಕೆಯಲ್ಲಿ ಇರಬಹುದು ಇಲ್ಲದೇ ಇರಬಹುದು, ನಾನು ಹೇಳಿದೆ ಅದನ್ನು ಮೂಲತಃ ಸಂಸ್ಕೃತದಲ್ಲಿ ಆ ಶಬ್ದಗಳಿರ್ತವೆ. ನಾವೇ ಎಷ್ಟೋ ನಮ್ಮ ಕನ್ನಡ ಶಬ್ದಗಳು ನಾವೇನು ಬಳಸ್ತೇವೆ, ಆ ಶಬ್ದಗಳು ಇವತ್ತು ಕನ್ನಡದ ಶಬ್ದಗಳು ಅಂತ ನಾವು ಹೇಳುವಂತಹದಕ್ಕೆ ಮೂಲವಾದ ಧಾತು ಸಂಸ್ಕೃತದಲ್ಲಿದೆ. ಇದನ್ನ ನಾವು ತಿಳ್ಕೊಂಡ್ರೆ ಎಲ್ಲ ಭಾಷೆಯ ಅನೇಕ ಶಬ್ದಗಳಿಗೆ ಅದರ ನಂತರ ಹೊಸ ಹೊಸ ಶಬ್ದಗಳು ಸೇರಿ ಇರಬಹುದು. ಅದು ಬೇರೆ, ಈಗ ನಾವು ಮಾತಾಡ್ತಾ ಒಂದು ಶಬ್ದಕ್ಕೆ ಒಂದು ಮೂಲ ಶಬ್ದ ಇರುತ್ತೆ ಸಂಸ್ಕೃತದಿಂದ ಬಂದಿರುತ್ತೆ, ಆಮೇಲೆ ನಾವು ಲೋಕಲ್ ಆಗಿ ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನ ಸೇರಿಸಿಕೊಂಡು ಹೋಗ್ತೇವೆ. ಅದು ಸುಮ್ಮನೆ ವಿರೋಧಕ್ಕೋಸ್ಕರ ನಾವು ಕೃತಕವಾದ ಶಬ್ದಗಳನ್ನು ಸೇರಿಸಿ ಇರ್ತವೆ, ಆದರೆ ಆ ಭಾಷೆಯಲ್ಲಿ ಇರತಕ್ಕಂಥ ಎಲ್ಲ ಶಬ್ದಗಳು ಮೂಲತಃ ಸಂಸ್ಕೃತದ ಪ್ರಭಾವದಿಂದ ಬಂದಿರ್ತವೆ. ಈಗ ಇವತ್ತು ನಾವು ಕನ್ನಡದಲ್ಲಿ ಅಥವಾ ತೆಲುಗಿನಲ್ಲಿ ಯಾವುದೇ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಕಲಿತ ಮೇಲೆ ಇಂಗ್ಲಿಷಿನ ಪ್ರಭಾವದ ಶಬ್ದಗಳನ್ನು ನಮ್ಮ ಭಾಷೆಯಲ್ಲಿ ಬಳಸಿಕೊಳ್ತೇವೆ. ನಮಗದು ಇಂಗ್ಲಿಷ್ ಅನ್ನೋದು ಮರೆತು ಹೋಗ್ತದೆ, ಅದು ಆಯಾ ದೇಶಿ ಶಬ್ದಗಳಾಗಿಬಿಡ್ತವೆ. ಚಿಮಣಿ ಅಂತೇವೆ, ರೈಲು ಅಂತೇವೆ, ಲ್ಯಾಪ್ಟಾನ್ ಅಂತೇವೆ, ಸೋಪು ಸಾಬೂನು ಅಂತೇವೆ, ಅಥವಾ ಸೊಪ್ಪು ಅಂತೇವೆ. ಇದೆಲ್ಲ ಸೋಪು ಅನ್ನೋದು ಹುಟ್ಟಿದ ಶಬ್ದ. ಸೋಪು ಅನ್ನೋದು ಮರೆತು ಹೋಗಿ ಸಾಬೂನು ಸೊಪ್ಪು ಆಗಿಬಿಟ್ಟಿದೆ. ಸೊಪ್ಪು ಅಂದ್ರೆ ಯಾವ ಭಾಷೆ? ಅದು ಸೋಪಿನಿಂದ ಬಂದದ್ದು, ಅದು ಸ್ವಂತ ತೆಲುಗು ಶಬ್ದ ಅಲ್ಲ. ಅದು ಸಾಬೂನು ಎಲ್ಲಿಂದ ಬಂತು? ಅದು ಸೋಪ್ ಅನ್ನೋದ್ರಿಂದ ಬಂತು. ಹಾಗೆ ನಮಗೀಗ ಸಾಬೂನು ಅಂದ್ರೆ ಕನ್ನಡ ಶಬ್ದ, ಸೊಪ್ಪು ಅಂದ್ರೆ ತೆಲುಗು ಶಬ್ದ ಅಲ್ಲ, ಅದು ಇಂಗ್ಲಿಷ್ನಿಂದ ಬಂದದ್ದು. ಹೀಗೆ ಇಂಗ್ಲಿಷು ಅನ್ನುವುದು ನಮಗೆ ಸಹಜವಾದ ವ್ಯವಹಾರದ ಭಾಷೆಯಾದಾಗ ಅದರಿಂದ ಹೇಗೆ ನಮ್ಮ ಭಾಷೆಗಳಲ್ಲಿ ಶಬ್ದಗಳು ಹುಟ್ಟಿಕೊಂಡವು, ಹಾಗೆ ಒಂದು ಕಾಲದಲ್ಲಿ ಸಂಸ್ಕೃತದಿಂದ ಶಬ್ದಗಳು ಬಂದವು. ಬಂದು ಎಷ್ಟು ವಿಕಾರ ಆಯಿತು ಅಂತಂದ್ರೆ ಆಮೇಲೆ ಅದು ಯಾವುದು ಯಾವ ಭಾಷೆ, ಅದು ಮೂಲ ಭಾಷೆ ಯಾವುದು ಅನ್ನೋದು ಮರೆತು ಹೋಗುವಷ್ಟು ವಿಕಾರ ಆಗ್ತವೆ. ಉಚ್ಚಾರದಲ್ಲಿ ಬೇರೆ ಬೇರೆ ರೂಪ ತಾಳಿ ತಾಳಿ ತಾಳಿ ಅದು ವಿಕೃತವಾಗ್ತಾ ಹೋಗ್ತದೆ. ಹೀಗೆ ಯಾವ ಶಬ್ದವನ್ನು ತೆಗೆದುಕೊಂಡು ಅದರ ಮೂಲ ಸಂಸ್ಕೃತದಲ್ಲಿ ಬದಲಿಕ್ಕೆ ಬರುತ್ತೆ. ಹೀಗೆ ಸಂಸ್ಕೃತವನ್ನು ತಿಳಿದವನು ಇದರ ವಿಕಾರ ಇದು, ಇದರ ವಿಕಾರ ಇದು ಅಂತ ಗೋಪೋತಲಿಕ ಅದೇ, ಅದು ಗೋಪೋತಲಿಕ ಅಂತ ಹೇಳ್ತಾರೆ. ಗೋಪೋತಲಿಕ ಅಂತ ಯಾವ ಭಾಷೆಯಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಈಗ ಹೋಗಿದೆ. ಮತ್ತೆ ಬೇರೆ ಕಾಲದಲ್ಲಿ ಗೋ ಅನ್ನುವ ಶಬ್ದ ಗಾಳಿ ಇಂತಾಯ್ತು, ಗೋಣಿ ಇಂತಾಯ್ತು, ಗೋಪದಲ್ಲಿ ಕಾಲ್ತಾ ಇದ್ದು, ಮೂಲೆ ಹೋಗುತ್ತಾನೆ. ಹೀಗೆ ಒಂದು ಸಂಸ್ಕೃತ ಮೂಲದಿಂದ ಹತ್ತು ಅಪಭ್ರಂಶ ಭಾಷೆಗಳು ಆಡು ಮಾತು ಹುಟ್ಟಿದ್ವು. ಹಾಗೆ ಒಂದು ಮೂಲವನ್ನು ತಿಳ್ಕೊಂಡ್ರೆ ಅದರಿಂದ ವಿಕಾರಗೊಂಡಿರತಕ್ಕಂತ ಈ ಜಗತ್ತಲ್ಲಿ ಎಲ್ಲವನ್ನ ಅರಿಬಹುದಪ್ಪ ಅಂತ ಹೇಳಿ ಭಗವಂತನ ಬಗ್ಗೆ ಒಂದು ಅರಿವು ಕೊಟ್ಟರು. ಆ ಭಗವಂತನ ಪ್ರಜ್ಞೆ ಪಡೆದ ಮೇಲೆ ಆ ಶ್ವೇತಕೇತು ಪ್ರವಾಹ ದೊಡ್ಡ ವಿದ್ವಾಂಸ ಅದೇ ಪುನಃ ತಲೆ ಬಂತು. ನನಗೆ ಇಲ್ಲಿ ಯಾರು ಮಾತಾಡಿಸುವುದು ನನ್ನ ಹತ್ರ, ನಾನು ಭಾರಿ ದೊಡ್ಡ ವಿದ್ವಾಂಸ ಅಂತ. ಬಹಳ ಮಂದಿ ವಿದ್ವಾಂಸರಿರ್ತಾರೆ, ಅವ್ರಿಗೆ ಏನಾಗುತ್ತೆ ಅಂದ್ರೆ ತಾವು ದೊಡ್ಡ ವಿದ್ವಾಂಸರು ಅಂತ ಗೊತ್ತಿರುತ್ತೆ, ಅದೇ ಶಾಸ್ತ್ರದ ವಿಷಯ ಗೊತ್ತಿರೋದಿಲ್ಲ. ಅವ್ರಿಗೆ ಗೊತ್ತಿರೋದೇನು ತಾವು ದೊಡ್ಡ ವಿದ್ವಾಂಸರು ಅಂತ ಮಾತ್ರ ಗೊತ್ತಿರೋ. ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಇನ್ನೊಂದ್ ಸರ್ತಿ ಹೇಳ್ತೇವೆ ಅಂತ ಹೇಳ್ತಾರೆ. ಕುರಿಸೋದಿಲ್ಲ, ಈಗ ಮತ್ತೊಂದು ಉತ್ತರ ಗೊತ್ತಿರೋದಿಲ್ಲ ಅವರಿಗೆ, ಇನ್ನೊಂದ್ ಸರ್ತಿ ಸಿಕ್ಕಿ ಯಾವಾಗ ಹೇಳ್ತೀವಿ ಕುರಿಸೋದಿಲ್ಲ ಅಂತ. ವಿಷಯ ಏನಂದ್ರೆ ನಿಜವಾಗಿ ಶಾಸ್ತ್ರದ ವಿಷಯ ಗೊತ್ತಿರೋದಿಲ್ಲ, ಆದ್ರೆ ತಾವು ದೊಡ್ಡ ವಿದ್ವಾಂಸ ಮೊದಲೇ ಬಂದು ಬಿಡುತ್ತೆ ಸ್ವಲ್ಪ ತಿಳುವಳಿಕೆ ಬಂದಾಗ. ಹಾಗೆ ಆಯ್ತು, ಶ್ವೇತಕೇತುವಿಗೆ ತಾನು ಬಹಳ ದೊಡ್ಡ ವಿದ್ವಾಂಸ ಅಂತ ಅಹಂಕಾರ ಬಂತು. ಅವರು ಹೋದದ್ದು ಮೊದಲು ಪ್ರವಾಹನ ಜಯಿಲೆ ಅಂತ, ಈ ರಾಜನ ಸೊಪ್ಪು ಮೊದಲು ಬಿಡಬೇಕು, ಭಾರಿ ದೊಡ್ಡ ವಿದ್ವಾಂಸ ಅಂತ ಹೇಳ್ತಾರೆ, ನಮ್ಮಷ್ಟು ವಿದ್ವಾಂಸ ಏನಮ್ಮ ಅಂತ. ಅದು ಒಂದು ಪ್ರವಾಹನ ಜಯಿಲೆ ಅಂತ ಹೋಗುತ್ತೆ ಶ್ವೇತಕೇತು. ಇದು ಮುಂದೆ ಬರುವ ಕಥೆ ಯಾಕೆ ಹೇಳಿದೆ ಅಂದ್ರೆ, ಪ್ರವಾಹನ ಜಯಿಲೆ ಎಷ್ಟು ದೊಡ್ಡ ವಿದ್ವಾಂಸ ಅಂತಂದ್ರೆ, ಆ ಕಾಲದ ಋಷಿಗಳೆಲ್ಲ ಅವರ ಮಾತಾಡಲಿಕ್ಕೆ ಹೆದರ್ತೇವೆ ಅಂತ ವಿದ್ವಾಂಸ. ಸರಿ, ಶ್ವೇತಕೇತು ಅವರ ಹತ್ರ ಹೋದ ಒಂದ್ ತಕ್ಷಣ ಶ್ವೇತಕೇತುವನ್ನ ಏನ್ ಗೊತ್ತಿದೆ ನನಗೆ ಅಂತ ಹೇಳ್ತಾನೆ. ಏನ್ ಗೊತ್ತಿದೆ ನನಗೆ, ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಗೊತ್ತಿದೆ ನನಗೆ. ಒಂದು ಪ್ರಶ್ನೆ ಕೇಳಿದ ಉತ್ತರ ಗೊತ್ತಿಲ್ಲ, ಎರಡು ಪ್ರಶ್ನೆ ಕೇಳಿದ ಅದಕ್ಕೂ ಉತ್ತರ ಗೊತ್ತಿಲ್ಲ, ಮೂರನೇ ಪ್ರಶ್ನೆ ಕೇಳಿದ ಅದಕ್ಕೂ ಉತ್ತರ ಗೊತ್ತಿಲ್ಲ, ನಾಲ್ಕನೇ ಪ್ರಶ್ನೆ ಕೇಳಿದ ಅದಕ್ಕೂ ಉತ್ತರ ಗೊತ್ತಿಲ್ಲ, ಐದನೇ ಪ್ರಶ್ನೆ ಕೇಳಿದ ಅದಕ್ಕೆ ಒಂದಕ್ಕೂ ಉತ್ತರ ಮಾಡಲಿಕ್ಕೆ ಆಗಲಿಲ್ಲ. ಎಂಥದ್ದು ಗೊತ್ತಿಲ್ಲ ಮತ್ತೆ ಏನ್ ಮಾಡಿದ್ದು ನೀವು ಸ್ವಲ್ಪ ತಿಳ್ಕೊಂಡು ಸರಿ ಕರೆದುಕೊಂಡು ಬಾ ಕಳಿಸ್ಬಿಟ್ಟೆ. ಇವರಿಗೆ ಅವಮಾನ ಅಂದ್ರೆ ಅವಮಾನ, ಹುಡುಕೊಂಡ್ರೆ 12 ವರ್ಷ ಫಸ್ಟ್ ರ್ಯಾಂಕ್ ಬಂದವ ನಾನು, ಆಮೇಲೆ ಅಪ್ಪನ ಹತ್ರ ಓದಿದೆ ಅವನ ಎಲ್ಲ ಆಗಿ ರಾಜ ಕೇಳಿದ 5 ಪ್ರಶ್ನೆಯಲ್ಲಿ ಒಂದಕ್ಕೂ ಉತ್ತರ ಕೊಟ್ಟಿದ್ದು ಬರಲಿಲ್ಲ. ಅದು ಅಪ್ಪನ ಮೇಲೆ ಸಿಟ್ಟು, ಅಪ್ಪ ನೀವು ನನಗೆ ಸರಿ ಹೇಳೇ ಇಲ್ಲ, ಅವ್ರಿಗೆ ಸೆಟ್ ಅಪ್ಪನ ಮೇಲೆ ನೀನ್ ನನಗೆ ಸರಿ ಪಾಠ ಮಾಡಲೇ ಇಲ್ಲ. ಯಾಕೆ ನೋಡಿ, ಆ ರಾಜ ಕೇಳಿದ 1 ಪ್ರಶ್ನೆಗೂ ನೀವು ಉತ್ತರ ಹೇಳಿಲ್ಲ. ಅವಾಗ ಉದ್ದಾರ ಕೇಳ್ತಾನಪ್ಪ, ನನಗೂ ಗೊತ್ತಿಲ್ಲ ಪ್ರಶ್ನೆ ನನಗೆ ಹ್ಯಾಂಗ ಹೇಳಿ, ನನಗೂ ಗೊತ್ತಿಲ್ಲ. ನಾನು ಕಲಿಬೇಕು, ಮನುಷ್ಯರ ಕಲಿಕೆಗೆ ಆಯುಸ್ಸಿನ ವಿಧಿ ಇಲ್ಲ, ಇಷ್ಟು ವಯಸ್ಸು ತನಕ ಕಲಿಯುವುದು ಅದರ ವಿದ್ವಾಂಸ ಅಂತ. ನಾನು ಈಗ ಮುಂದೆ